ಯಾಕಂದ್ರೆ ಉಪಯುಕ್ತ ಉಪಕರಣಗಳು ಲಭ್ಯವಿದ್ದು ನಾವು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮೂಢತನ ಆಗುತ್ತೆ. ಬಟ್ ಈ ವಿಚಾರದಲ್ಲಿ BMRCL ಅಗ್ರಜ ಸ್ಥಾನದಲ್ಲಿದೆ ಬೇರೆ ಮೆಟ್ರೋ ಸಂಸ್ಥೆಗಳಿಗೆ ಹೋಲಿಸಿದಾಗ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಒಂದು ಯೋಜನೆ, ಇದೊಂದು ಏನೋ ಒಂದು ಪಿಲ್ಲರ್ ಹಾಕೋದು ಅಥವಾ ಇನ್ನೇನೋ ಮಾಡ್ಬೇಕು, ಏ ಬಹಳ ಕಾಸ್ಟ್ಲಿ ಆಗುತ್ತೆ, ಅದು 1,00,000 ಕೋಟಿ ಆಗುತ್ತೆ, 10,00,000 ಕೋಟಿ ಆಗುತ್ತೆ ಅಂತ ಈ ತರ ನಾವು ಹೆದರ್ಕೊಂಡಿರೋದಲ್ಲ. ಅದು ಬೇಕು, ಮಾಡಬೇಕದು. ಖಂಡಿತ ಸರ್. ಇವಾಗ ನಮ್ಮ ಮೆಟ್ರೋ ಸ್ಟೇಷನ್, 38 ಮೆಟ್ರೋ ಸ್ಟೇಷನ್ಗಳಲ್ಲಿ ನವೀಕರಣ ಶಕ್ತಿ ಅಂದ್ರೆ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್, ಎಸ್ಪೆಷಲಿ ಸೋಲಾರ್ ಶಕ್ತಿ ಸೋಲಾರ್ ಪ್ಯಾನೆಲ್ ಹಾಕಿ ಯೂಸ್ ಮಾಡ್ತಾ ಇದೀವಿ ಸರ್. ಅದರಿಂದ ನಮಗೆ ವಿದ್ಯುತ್ ಇಲ್ಲ ಎಸ್ಕಾಮ್ಸ್ ಇಂದ ಏನು ಉಪಯೋಗಿಸ್ತಾ ಇದೀವಿ, ಅದರಿಂದ 13-15% ಕಡಿಮೆ ಬಿಲ್ಲಿಂಗ್ ಆಗ್ತಾ ಇದೆ. ಅದಲ್ಲದೆ ನಾವೇ ಈಕ್ವಿಟಿ ಮಾಡೆಲ್, ಅದರಲ್ಲಿ ನವೀಕರಣ ಶಕ್ತಿದಲ್ಲಿ ನಾವು ಎರಡು ಅಂಗವಾಗಿ ನೋಡಬಹುದು ಸರ್. ಒಂದು ಈಕ್ವಿಟಿ ಮಾಡೆಲ್, ಇನ್ನೊಂದು ರೋಸ್ಕೋ ಮಾಡೆಲ್. ರೋಸ್ಕೋ ಮಾಡೆಲ್ ಅನ್ನೋದು ಜಾಗ ನಮ್ದು, ಉಪಕರಣಗಳು ಮತ್ತು ಎಕ್ವಿಪ್ಮೆಂಟ್ಸ್ ಎಲ್ಲ ಅವ್ರದಿರುತ್ತೆ, ಅವ್ರು ಬಂದು ನಮಗೆ ಇನ್ಸ್ಟಾಲ್ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಜನರೇಟ್ ಆಗಿರೋ ಎಲೆಕ್ಟ್ರಿಸಿಟಿ ನಮಗೆ ಕೊಡ್ತಾರೆ. ನಾವು ಬೇರೆ ವಿದ್ಯುತ್ ಶಕ್ತಿ ಬೋರ್ಡ್ ಇಂದ ಪರ್ಚೇಸ್ ಮಾಡೋ ಬದಲು ಇವ್ರ ಹತ್ರ ನಾವು ತಗೋಬಹುದು. ಅಂದ್ರೆ ನಿಮ್ದು ಉತ್ಪಾದನೆ ನೀವು ಮಾಡ್ಕೊಂಡಂಗೆ. ಖಂಡಿತ ಸರ್, ಕಡಿಮೆ ಆಗ್ತದೆ, ತುಂಬಾನೇ ಕಡಿಮೆ ಆಗುತ್ತೆ. ಒಂದು ಮತ್ತೆ ಎಲ್ಲಾ ಮೆಟ್ರೋ ಸ್ಟೇಷನ್ ಇವಾಗ Phase 3 ಅದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ ಸರ್. ಎಲ್ಲಾ ಮೆಟ್ರೋ ಸ್ಟೇಷನ್ ಅಲ್ಲೂ ಇದನ್ನ ಅಳವಡಿಸ್ಕೋಬೇಕು ಅಂತ. ಮತ್ತೆ ಈ 7 ಮೆಟ್ರೋ ಸ್ಟೇಷನ್ ಅಲ್ಲಿ ನಮ್ಮ BMRCL ಸ್ವಂತ ದುಡ್ಡು ಹಾಕಿ ಸೊ ಅಲ್ಲಿ ನವೀಕರಣ ಶಕ್ತಿ ಎಸ್ಪೆಷಲಿ ಸೋಲಾರ್ ಎನರ್ಜಿನ ನಾವು ಟ್ಯಾಪ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದ್ದೇವೆ. ಇವಾಗ ನಮ್ಮ BMRCL 13-15% ನವೀಕರಣ ಶಕ್ತಿಯಿಂದ ನಾವು ಉಪಯೋಗಿಸ್ಕೊಳ್ತಾ ಇದೀವಿ. ಮತ್ತೆ ಮುಂದೆ ನಾವ್ ಏನ್ ಅಳವಡಿಸ್ಕೋಬೇಕು ಅಂದಾಗ ನಾವು 35-38% ವರೆಗೂ ನಾವು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸೌರಶಕ್ತಿ ಅಂದ್ರೆ ಸೋಲಾರ್ ಎನರ್ಜಿ ಮೇಲೆ ಆಗಿರ್ಬೇಕು ಅಂತ ಇದೆ. ಟೋಟಲ್ ಆಗಿ 37 MW ಅಷ್ಟು ಸೋಲಾರ್ ಅಗ್ರಿಮೆಂಟ್ಸ್ ಮಾಡ್ಕೋಬೇಕು ಅಂತ ಆಸ್ ಆಫ್ ನೌ ಇದಿದೆ ಸರ್. ಮತ್ತೆ ಅದಲ್ದೇನೆ ಇದು ಮೆಟ್ರೋ ಸ್ಟೇಷನ್ ಅಲ್ದೇನೆ ಪಾರ್ಕಿಂಗ್ ಲಾಟ್ಸ್ ಅದ್ರ ಮೇಲೂ ನಾವು ಸೋಲಾರ್ ಪ್ಯಾನೆಲ್ ಹಾಕಿ ಅದ್ರಿಂದನು ಸೌರಶಕ್ತಿನ ಮಾಡ್ಕೋಬೇಕು ಅಂತ ಇದೀವಿ. ಅದಲ್ದೇನೆ ಎನರ್ಜಿ ಜನರೇಟ್ ಆಗಿರೋದು ಗ್ರಿಡ್ಗೂ ಹೋಗುವುದು, ಅಂದ್ರೆ ನೆಟ್ ಮೀಟರಿಂಗ್ ಏನಂತಾರೆ, ಅದನ್ನು ನಾವು ತಿರ್ಗಾ ಎಸ್ಕಾಮ್ಸ್ಗೆ ನಮ್ಮ ಹತ್ರ ಹೆಚ್ಚಿಗೆ ಇತ್ತು ಅಂದಾಗ ನಾವು ಅವ್ರಿಗೆ ಕೊಡ್ತೀವಿ. ಆ ಇದೂ ಇದೆ. ಅದಲ್ದೇನೆ ನಾವು ಇದು ಸೋಲಾರ್ ಸೈಡ್ ಪ್ಯಾನೆಲ್ ವಯಾಡಕ್ಟ್ಸ್ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಅದೇ ಏನು ಉತ್ಪಾದನೆ ಆಗುತ್ತಲ್ಲ ಸರ್ ಕೊಡೋದಿಕ್ಕೂ ಅದಕ್ಕೂ ಸೋಲಾರ್ ಗ್ರಿಡ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಯೋಜನೆಯಲ್ಲಿ ಇವಾಗ ಜಾರಿಗಿದೆ. ಇದಕ್ಕೆ ಸಂಬಂಧಪಟ್ಟ ರೀಜನರೇಟಿವ್ ಬ್ರೇಕಿಂಗ್ ಅಂತಾರಲ್ಲ, ಇದು ವಿದ್ಯುತ್ ಉಳಿತಾಯ ಮತ್ತೆ ಕಾರ್ಬನ್ ಉತ್ಸವ ಕಡಿತ, ಇದು ಯಾವ ರೀತಿ ಸಹಾಯ ಮಾಡುತ್ತೆ? ಖಂಡಿತ ಸರ್, ಇದು ರೀಜನರೇಟಿವ್ ಬ್ರೇಕಿಂಗ್ ಅನ್ನೋದು ಸಮಕಾಲೀನ ಇಂಜಿನಿಯರಿಂಗ್ ಮಾರ್ವೆಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ನಾವು ಯೂಶಲಿ ಗಾಡಿ ಮುಂದೆ ಹೋಗೋದಿಕ್ಕೆ ಆಕ್ಸಿಲೇಟರ್ ಪ್ರೆಸ್ ಮಾಡ್ತೀವಿ ಸರ್. ಹೌದು. ಸೊ ಅಲ್ಲಿ ಕಂಬಷನ್ ಆಗಿ ನಾವು ಎನರ್ಜಿ ಜನರೇಟ್ ಆಗಿ ಆ ಥ್ರಸ್ಟಿಂದ ಮುಂದೆ ಹೋಗುತ್ತೆ. ಹೌದು. ಸೊ ಇಲ್ಲಿ ನಮ್ಮ ಮೆಟ್ರೋ ಕಂಪ್ಲೀಟ್ ಆಗಿ ಇಟ್ ಈಸ್ ರನ್ ಆನ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಚಾಲಿತ ರೈಲು ಅಂತ ಹೇಳ್ಬೋದು ಸರ್. ಇದರಲ್ಲಿ ಏನಂದ್ರೆ ಎಲೆಕ್ಟ್ರಿಸಿಟಿಯಿಂದ ನಾವು ಮೋಟರ್ ರನ್ ಆಗುತ್ತೆ, ಮುಂದೆ ಹೋಗುತ್ತೆ ಸರ್. ಈ ಬ್ರೇಕ್ ಹೊಡೆದಾಗ ಅದರಲ್ಲಿ ಆ ಬ್ರೇಕಿಂಗ್ ಪ್ಯಾಡ್ ಹತ್ರ ಅಲ್ಲಿ ಸೆನ್ಸರ್ಸ್ ಇದೆ ಸರ್. ಆ ಸೆನ್ಸರ್ ಏನ್ ಮಾಡುತ್ತೆ ಅಂದ್ರೆ ಆ ಸರ್ಕ್ಯುಲೇಟಿವ್ ಮೋಷನ್ಸ್ ನ ಸ್ಟಾಪ್ ಮಾಡುತ್ತೆ. ಆ ಸ್ಟಾಪ್ ಮಾಡಿದಾಗ ಆ ಫ್ರಿಕ್ಷನ್ ಮತ್ತೆ ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರುತ್ತಲ್ಲ ಸರ್, ಆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇನ್ನೊಂದು ಮೋಟರ್ಗೆ ಜನರೇಟ್ ಅಂದ್ರೆ ಕನೆಕ್ಟ್ ಮಾಡಿರ್ತಾರೆ. ಆ ಮೋಟರ್ ಅಲ್ಲಿ ಆ ರೊಟೇಷನ್ ಆಗ್ತಾ ಇದ್ದಂಗೆ ಮತ್ತೆ ಅಲ್ಲಿ DC ಕರೆಂಟ್ ಸ್ಟೋರ್ ಆಗಿರುತ್ತೆ, ಉತ್ಪಾದನೆ ಆಗಿರುತ್ತೆ. ಅದನ್ನ ನಾವು ಆ ಎನರ್ಜಿನ ನಾವು ಉಪಯೋಗಿಸ್ಕೊಂಡ್ರೆ ಇದರಿಂದ ನಾವು ಯಂತ್ರ ಚಾಲನೆ ಅಥವಾ ರೈಲ್ ಚಾಲನೆ ಮಾಡೋದಕ್ಕೂ ವಿದ್ಯುತ್ ತಗೊಂಡ್ತಾ ಇದೀವಿ. ಬ್ರೇಕ್ ಹೊಡೆದ್ರೆ ಅದರಿಂದನೂ ಎನರ್ಜಿ ಬರ್ತಾ ಇದೆ. ಇದೊಂದು ಉತ್ತಮ ಸಾಧನೆ ಕೂಡ. ಖಂಡಿತ ಖಂಡಿತ, ಯಾಕಂದ್ರೆ ಏನು ಇಲ್ದಿದ್ದಲ್ಲಿ ನೀವು ಉತ್ಪಾದನೆ ಮಾಡ್ತಾ ಇದ್ದೀರಲ್ಲ. ಖಂಡಿತ, ನಿಜವಾಗೂ ನಮ್ಮ ಮೆಟ್ರೋಗೆ ನಾವು ಧನ್ಯವಾದ ಹೇಳಬೇಕು. ಹೌದು ಹೌದು ಸರ್, ಈ ವಿಚಾರ ಅಂಗವಾಗಲ್ಲಿ ರೀಜನರೇಟಿವ್ ಬ್ರೇಕಿಂಗ್ ಕಾನ್ಸೆಪ್ಟ್ ಏನಿದೆಲ್ಲ ಸರ್, ನಮ್ಗೆ ಈ ಎಮಿಷನ್ ಮತ್ತೆ ಇಲ್ಲದಕ್ಕಿನ್ನ ತುಂಬಾ ಅತಿ ಮುಖ್ಯವಾದ ಇಂಧನದ ಖರ್ಚು ಕಡಿಮೆ ಸರ್. ಈ ಕಾನ್ಸೆಪ್ಟ್ ಅಲ್ಲಿ ನೋಡಿದ್ರೆ ನಮ್ಗೆ 20-30% ಟ್ರಾಕ್ಷನ್ ಎನರ್ಜಿ ಇದು ಸೇವ್ ಆಗ್ತಾ ಇದೆ. ಅದಲ್ದೇನೆ 18-20 GWh ಆನ್ಯುಯಲಿ ನಮಗೆ ಸೇವ್ ಆಗ್ತಾ ಇದೆ. ಅಂದ್ರೆ ಎಮಿಷನ್ ವೈಸ್ ನಾವು ನೋಡ್ಕೊಂಡ್ರೆ 14,000 ಟನ್ ಕಾರ್ಬನ್ ಈಕ್ವಲೆಂಟ್ ನಾವು ಅಷ್ಟು ಸೇವ್ ಮಾಡ್ತಾ ಇದೀವಿ, ಕಾರ್ಬನ್ ಎಮಿಷನ್ ಅಷ್ಟು ಸೇವ್ ಮಾಡ್ತಾ ಇದೀವಿ. ಇನ್ನೊಂದು, ಈ ಹವಾಮಾನ ವೈಪರೀತ್ಯದಿಂದ ಮೂಲ ಸೌಕರ್ಯ ಕೋಡ್ ಅನ್ನು ನಾವು ಅನುಸರಿಸಬೇಕಾ? ಇದನ್ನು ಅನುಸರಿಸುವ ಅವಶ್ಯಕತೆ ಉಂಟಾ ಪ್ರತಿಯೊಬ್ಬರೇ? ಹಾ ಖಂಡಿತ ಸರ್. ಇನ್ನೊಂದು, ಹೇಗೆ ರೀಜನರೇಟಿವ್ ಬಗ್ಗೆ ಮಾತಾಡಿದ್ರು, ಈ ಕ್ಲೈಮೇಟ್ ರೆಸಿಲಿಯಂಟ್ ಮೆಟ್ರೋ ಇನ್ಫ್ರಾಸ್ಟ್ರಕ್ಚರ್ ಕೋಡ್ ಅನ್ನೋದು ಮ್ಯಾಂಡೇಟರಿ ಸರ್. ಇದು ಮೆಟ್ರೋ ರೈಲ್ ಮ್ಯಾನ್ಯೂಲ್ ಅಲ್ಲೂ ಇದೆ. ಐ ಮೆಟ್ರೋ ಅನ್ನೋದು ಒಂದು ಸಂಸ್ಥೆ ಸರ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅವರದು. ಎಲ್ಲ 11-12 ಮೆಟ್ರೋಗಳು ಸೇರಿ ಅಲ್ಲಿ ಓಕೆ, ದೀಸ್ ಆರ್ ದಿ ಬೆಸ್ಟ್ ಪ್ರಾಕ್ಟೀಸಸ್ ಟು ಇಂಪ್ಲಿಮೆಂಟ್ ಅಂಡ್ ಅಡಾಪ್ಟ್ ಅಂತ ಹೇಳಿದ್ದಾರೆ. ಆ ವಿಚಾರದಲ್ಲಿ ಈ ರೆಸಿಲಿಯನ್ಸ್ ಆಫ್ ದಿ ಮೆಟ್ರೋ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಒಂದು ವಿಚಾರ, ಈ ರೆಸಿಲಿಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೋಡ್ ಅಥವಾ ಕ್ಲೈಮೇಟ್ ರೆಸಿಲಿಯಂಟ್ ಮೆಟ್ರೋ ಇನ್ಫ್ರಾಸ್ಟ್ರಕ್ಚರ್ ಕೋಡ್ ಹೇಳಬೇಕು ಅಂದ್ರೆ, ಈ ಡ್ರೈನೇಜ್ ಹೌದು, ಹೇಗೆ ಡ್ರೈನೇಜ್ ಹೋಗ್ಬೇಕು, ಅದಕ್ಕೆ ನಾರ್ಮ್ಸ್ ಏನು ಅನ್ನೋದು ಅದರಲ್ಲಿ ಬರ್ದಿದೆ ಸರ್. ಆಮೇಲೆ ವಾಟರ್ ಪ್ರೂಫಿಂಗ್ ಮಾಡ್ತೀವಿ, ಯಾವ ಲೆವೆಲ್ ಅಲ್ಲಿ ಮಾಡ್ತೀವಿ, ಅದರಲ್ಲಿ L1, L2, L3, L4 ಫೋರ್ ಕಾಂಪೋನೆಂಟ್ಸ್ ಇದೆ. ಲೀಕೇಜ್ ಪ್ರೂಫ್ ಅಂತಾರೆ ಸರ್ ಅದನ್ನ, ಫೋರ್ ಲೆವೆಲ್ಸ್ ವರೆಗೂ ವಾಟರ್ ಪ್ರೂಫಿಂಗ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಹೀಟ್ ರೆಸಿಲಿಯಂಟ್ ಮೆಟೀರಿಯಲ್ಸ್. ಇವಾಗ ನಾರ್ಮಲ್ ವೈರಿಂಗ್ ಮಾಡೋದಿಕ್ಕೂ, 2-core ವೈರಿಂಗ್ ಮಾಡೋದಿಕ್ಕೂ, 3-core ವೈರಿಂಗ್ ಮಾಡೋದಿಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಅದರಲ್ಲಿ ಉಷ್ಣಾಂಶತೆ ಜಾಸ್ತಿ ಆದಾಗ ಪ್ಲಾಸ್ಟಿಕ್ ಕರಗೋದು, ಮೆತ್ತಗಾಗೋದು, ಬ್ರೇಕೇಜ್ ಹಿಂಗ್ ಬೆಂಡ್ ಮಾಡಿದ್ರೆ ಬ್ರೇಕೇಜ್ ಆಗುವಂತದ್ದು. ಇದು ಪಬ್ಲಿಕ್ ಹೆವಿ ಡ್ಯೂಟಿ ವರ್ಕ್ಸ್ ಇರೋದ್ರಿಂದ ಅದಕ್ಕೂ ನಾರ್ಮ್ಸ್ ಕರೆಕ್ಟ್ ಆಗಿ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೋಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಸೋಲಾರ್ ರೆಡಿ ರೂಫಿಂಗ್ ಅಂದ್ರೆ, ನಾವು ಮೇಲ್ಛಾವಣಿ ರೂಫಿಂಗ್ ಏನ್ ಮಾಡುವಾಗ ಅದಕ್ಕೆ ಅಂತ ಸ್ಟ್ಯಾಂಡರ್ಡ್ SOP ಇರುತ್ತೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ. ಅದ್ರ ತಕ್ಕಂತೆ ನಾವು ಮಾಡಬೇಕು. ಸುಮ್ಮನೆ ಏನೋ ಪತ್ರಾಸ್ ಹಾಕ್ಬೇಕು, ಶೆಡ್ ಹಾಕ್ಬೇಕು, ಮೇಲೆ ಹಾಕ್ಬೇಕು ಅನ್ನೋದು ಇಲ್ಲ ಸರ್. ಅದಕ್ಕೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಇರುತ್ತೆ, ಯಾಕಂದ್ರೆ ಅದ್ರ ಮೇಲೆ ಸೋಲಾರ್ ಪ್ಯಾನಲ್ ಹಾಕುವಷ್ಟು ನಾವು ಅದಕ್ಕೆ ಕೆಪಾಸಿಟಿಯನ್ನು ಕೊಡಬೇಕು, ಅಥವಾ ಲೋಡ್ ಬೇರಿಂಗ್ ಕೆಪಾಸಿಟಿಯನ್ನು ಇಡಬೇಕಾಗುತ್ತೆ. ಸೊ ಅವ್ರಿಗೆ ಪರ್ಫೆಕ್ಟ್ ಆಗಿ ಆ ಕಾಲಮ್, ಪ್ಲಿಂತ್, ಬೀಮ್ ಏರಿಯಾ ಬರಬೇಕು ಅನ್ನೋದನ್ನ ಆಲ್ರೆಡಿ ಆ ಕೋಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಲ್ದೇನೆ ಈ ಎನರ್ಜಿ ಬೆಂಚ್ ಮಾರ್ಕ್ಸ್ ಇಟ್ಟಿದ್ದಾರೆ ಸರ್. ಅಂದ್ರೆ ಇವಾಗ ನಾವು ಈ 5-star ರೇಟಿಂಗ್ ಉಪಕರಣಗಳು ಬಳಸಬೇಕು, ಮತ್ತೆ ಗ್ರೀನ್ ಬಿಲ್ಡಿಂಗ್ ಕೋಡ್ GBC ಅಂತಾರೆ ಸರ್, ಅದನ್ನು ಅಳವಡಿಸ್ಕೋಬೇಕು. ನ್ಯಾಚುರಲ್ ವೆಂಟಿಲೇಷನ್ ಅನ್ನೋದು ಡಿಸೈನ್ ಪ್ಲಾನ್ ಅಲ್ಲಿ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ. ಮತ್ತೆ ಎಲ್ಲಾ ಮೆಟ್ರೋ ಸ್ಟೇಷನ್ ಅಲ್ಲೂ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಉಪಕರಣಗಳು ಉಪಯೋಗಿಸ್ಕೋಬೇಕು. ನ್ಯಾಚುರಲ್ ಬೇಸ್ಡ್, ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂತ ಕಾನ್ಸೆಪ್ಟ್ ಅದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತೆ ವೆಂಟಿಲೇಷನ್ ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ ಅಂಡ್ ಎಂಟ್ರಿ ಸಿಸ್ಟಮ್, ಆ ಡಿಸೈನ್ ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಫ್ಲಡ್ ಪ್ರೂಫಿಂಗ್, ಈ ವಿಚಾರಕ್ಕಿಂತ ಮುಂಚೆ ಅಂಡರ್ ಗ್ರೌಂಡ್ ಟನಲ್ ಬಗ್ಗೆ ಮಾತಾಡಿದಾಗ, ಆ ಪ್ರೂಫಿಂಗ್ ಬಗ್ಗೆ ಮಾತಾಡಿದಾಗ, ಆ ಬೆಸ್ಟ್ ಡಿಸೈನ್ ಪ್ರಾಕ್ಟೀಸಸ್ ಇದೆಲ್ಲ ಬಂದು ಕ್ಲೈಮೇಟ್ ರೆಸಿಲಿಯಂಟ್ ಮೆಟ್ರೋ ಇನ್ಫ್ರಾಸ್ಟ್ರಕ್ಚರ್ ಕೋಡ್ ಅಲ್ಲಿ ಸಂಕ್ಷಿಪ್ತವಾಗಿ ಇದೆ ಸರ್. ಈಗ ಈ ತೀವ್ರ ಮಳೆ ಮತ್ತೆ ಬಿಸಿ ಗಾಳಿ ಬಂದ ಸಂದರ್ಭದಲ್ಲಿ ಈ ಸಾರಿಗೆ ಇಲಾಖೆ, ನೀರಾವರಿ ಇಲಾಖೆ ಮತ್ತೆ ಇಂಧನ ಇಲಾಖೆ, ಈ ಎಲ್ಲ ಇಲಾಖೆಗಳು ಮತ್ತೆ ಇನ್ನೂ ಕೆಲವು ಇಲಾಖೆಗಳು ತಮಗೆ ಸಂಪರ್ಕಕ್ಕೆ ಬರಲೇಬೇಕಾಗತ್ತೆ. ಇವುಗಳ ಒಂದು ಎಲ್ಲರೂ ಕೋಆರ್ಡಿನೇಟ್ ಮಾಡಿದಾಗ ಮಾತ್ರ ಸುಗಮವಾಗಿ ಆಗುತ್ತೆ. ಯಾಕಂದ್ರೆ ಒಂದು ಇಲಾಖೆನೂ ಇಲ್ಲಿ ಸ್ವಲ್ಪ ಏನು ದೂರ ಇರಂಗಿಲ್ಲ, ಹಂಗಾದಾಗ ಸುಗಮವಾಗಿ ಆಗುತ್ತೆ. ಇದನ್ನು ತಾವು ಹೆಂಗ್ ಮಾಡ್ಕೊಂಡು ಹೋಗ್ತೀರಿ? ಸಮನ್ವಯ ತುಂಬಾ ಮುಖ್ಯ. ಖಂಡಿತ ಸರ್. ಈ ವಿಚಾರ ಅಂಗವಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳಿಂದನು ನಮಗೆ, ಇಲ್ಲ ಸಂಘ ಸಂಸ್ಥೆಗಳ ಅಲ್ದೇನ ಜನರ ಸಹಾಯ ಮತ್ತೆ ಅವ್ರ ಇನ್ಪುಟ್ಸ್ ಅಷ್ಟೇ ಅವಶ್ಯಕತೆ ಇದೆ. ಈ ವಿಚಾರದಲ್ಲಿ ನಾವು ಫಸ್ಟ್ ವಿಚಾರ ಮಾತಾಡಿದಾಗ, ಬೆಂಗಳೂರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋದು ಒಂದು ಅರ್ಬನ್ ಫ್ಲಡ್ಡಿಂಗ್ ಸರ್, ಇನ್ನೊಂದು ಬಂದು ಹೀಟ್ ವೇವ್ಸ್, ಒಂದು ಮಳೆಗಾಲದಲ್ಲಿ ಇನ್ನೊಂದು ಬಂದು ಬೇಸಿಗೆಗಾಲದಲ್ಲಿ. ಈ ಎರಡು ವಿಚಾರ ಅಂಗವಾಗಿ ಮಳೆಗಾಲದಲ್ಲಿ ಇದ್ದಾಗ ನಮಗೆ ಇನ್ಸ್ಟಿಟ್ಯೂಟ್ ಆಫ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಇಂಡಿಯನ್ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ KSNDMC ಅಂದ್ರೆ ನಮಗೆ ವೆದರ್ ಅಲರ್ಟ್ಸ್ ಬರುತ್ತೆ ಸರ್. ಅವರು ನಮಗೆ BBMP ವಾರ್ ರೂಮ್ಗೆ ಇನ್ಫಾರ್ಮೇಶನ್ ಕಳಿಸ್ತಾರೆ. ಸೊ ಆ ವಾರ್ ರೂಮ್ ಅಂದ್ರೆ ಅಲ್ಲಿ ಕಮಾಂಡ್ ಸೆಂಟರ್ ಇದೆ ಸರ್, ಅಂದ್ರೆ BBMP ಅಂದ್ರೆ ಇವಾಗಿನ GBA, ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಹೋಗುತ್ತೆ. ನಾವು ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ತೀವಿ, ಇದು ಕಂಟ್ರೋಲ್ ರೂಮ್ ಹತ್ರ ಹೇಗೆ ಇನ್ಫಾರ್ಮೇಶನ್ ಬರುತ್ತೆ, ಮತ್ತೆ ಇನ್ಫಾರ್ಮೇಶನ್ ಬಂದು ನಾವು ಹೇಗೆ ಅದಕ್ಕೆ ರೆಸ್ಪಾಂಡ್ ಆಗಬೇಕು ಅಂತ ಒಂದು. ಎರಡನೇದು ಬಂದು ಎಷ್ಟು ಪ್ರಮಾಣ ಮಟ್ಟಕ್ಕೆ ನೀರು ಬಂದ್ರೆ ನಾವು ಆ ಪ್ರಮಾಣ ಮಟ್ಟದ ನೋಡಿ BWSSB ಅಂದ್ರೆ ನೀರಾವರಿ ಇಲಾಖೆಗೆ, ಅವ್ರಿಗೆ ಕಂಟ್ರೋಲ್ ರೂಮ್ ಅವ್ರದ್ದು ಇದೆ, ಕಾಮನ್ ಡ್ಯಾಶ್ ಬೋರ್ಡ್ ಮೂಲಕ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ. ಅದಲ್ಲದೆ ಫ್ಲಡ್ ಪ್ರೋನ್ ಜಂಕ್ಷನ್ ಅಂತ ಇದಾವೆ ಸರ್. ಈ BWSSB ಮತ್ತೆ ಬಿಬಿಎಂಪಿ ಅವರು ಅಲ್ಲಿ ಪಂಪಿಂಗ್ ಸಪೋರ್ಟ್ ಕೊಡ್ತಾರೆ ಸರ್ ನಮಗೆ. ಅಟ್ ಎಂಡ್ ಆಫ್ ದಿ ಡೇ ಇದೆಲ್ಲ ಮುನ್ಸಿಪಲ್ ಆಕ್ಟಿವಿಟೀಸ್ ಸರ್. ಸೊ ನಾವು ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಮತ್ತೆ ಬೆಸ್ಕಾಮ್ ಅವ್ರ ಜೊತೆಯಿಂದ, ಯಾಕಂದ್ರೆ ಇದು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಇಂಪಾರ್ಟೆಂಟ್. ಸೊ ನಮಗೆ ಎನರ್ಜಿ ಪ್ರೊವೈಡರ್ ಬಂದು ಬೆಸ್ಕಾಮ್ ಅವರು. ಇಲ್ಲಿ ಎಲ್ಲಾ ಇಲಾಖೆನು ಇಂಪಾರ್ಟೆಂಟ್, ಹೌದು, ಯಾರು ಬಿಡಂಗಿಲ್ಲ ಇಲ್ಲಿ. ಖಂಡಿತ ಖಂಡಿತ. ಸೊ ಇವ್ರ ಜೊತೆ ಮತ್ತೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡಿ ಈ ಮಾನ್ಸೂನ್ ಟೈಮ್ ಟೇಬಲ್ ಅಂತ ಹಾಕೊಂಡಿದ್ದೀವಿ ಸರ್. ಈ ಮಾನ್ಸೂನ್ ಟೈಮ್ ಟೇಬಲ್ ಇಂದ ನಾವು ಬೇರೆ ಬೇರೆ ಇಲಾಖೆಗೆ ಹೇಗೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂತ. ಇವಾಗ ಸದ್ಯಕ್ಕೆ MOU ನಡೆದಿದೆ ಸರ್, ಮತ್ತೆ SOP ಮತ್ತೆ ಗೈಡ್ ಲೈನ್ಸ್ ಬರೋದು ಸ್ವಲ್ಪ ಫೈನಲೈಸ್ ಮಾಡಬೇಕು, ಇವಾಗ ಆಗ್ತಾ ಇದೆ. ಮತ್ತೆ ಅದಲ್ಲದೇನೆ ಕ್ಲೈಮೇಟ್ ಎಮರ್ಜೆನ್ಸಿ ಡ್ರಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಸಂಘ ಸಂಸ್ಥೆಗಳ ಜೊತೆ ಅಥವಾ ನಾಗರಿಕರ ಜೊತೆ ಅಥವಾ ಪ್ರಯಾಣಿಕರ ಜೊತೆ ಅವ್ರಿಗೆ ಗೊತ್ತಿರಬೇಕು ಕ್ಲೈಮೇಟ್ ಎಮರ್ಜೆನ್ಸಿ ಡ್ರಿಲ್ ಹೇಗೆ ಮಾಡಬೇಕು, ಏನಾದರೂ ಬಂತು ಅಂದ್ರೆ ಹೇಗೆ ಅದಕ್ಕೆ ರಿಯಾಕ್ಟ್ ಆಗಬೇಕು, ವಾಟ್ ಈಸ್ ಮಾಡಬೇಕು ಅಂತ. ಸೊ ಆ ವಿಚಾರದಲ್ಲಿ ಆ ಕಾನ್ಸೆಪ್ಟ್ ಅನ್ನು ನಾವು ಸ್ವಲ್ಪ ಕೋಆರ್ಡಿನೇಷನ್ ಮಾಡ್ತಾ ಇದ್ದೀವಿ ಸಂಘ ಸಂಸ್ಥೆಗಳ ಜೊತೆ, ಸ್ಕೂಲ್ಸ್ ಜೊತೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಬೇಕು ಹೇಗೆ ಯೂಸ್ ಮಾಡಬೇಕು, ಮತ್ತೆ ಆ ಸಿಚುವೇಶನ್ ಬಂದಾಗ ಹೇಗೆ ನಾವು ರಿಯಾಕ್ಟ್ ಆಗಬೇಕು ಅನ್ನೋದನ್ನ ನಾವು ಆ ಕಾನ್ಸೆಪ್ಟ್ ಇದೆ ಕ್ಲೈಮೇಟ್ ಎಮರ್ಜೆನ್ಸಿ ಡ್ರಿಲ್ ಅಂತ, ಅದೊಂದಿದೆ ಸರ್. ಪ್ರತಿಭೆ ಅವರೇ, ಈಗ ನಾವು ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಅದೇನೆಂದ್ರೆ ನಮ್ಮ ಮೆಟ್ರೋ ಈಗ ಜಾಗತಿಕವಾಗಿ ಯಾವ ಒಂದು ಉತ್ತಮ ಸೌಕರ್ಯವನ್ನು ಹೊಂದಿದೆ? ವಿಶ್ವದಾದ್ಯಂತ ನಾವು ಮೆಟ್ರೋವನ್ನ ನಾವು ನೋಡ್ತಾ ಇದ್ದೇವೆ, ತಾವು ಕೂಡ ಅಲ್ಲಿ ಅದನ್ನ ಒಂದು ಸಾಧ್ಯತೆ ಬಾಧ್ಯತೆಯನ್ನ ತಗೊಂಡು ಬಂದು ಇಲ್ಲ ಅಳವಡಿಸಿದ್ದೀರಿ. ನಮ್ಮ ಮೆಟ್ರೋ ಇದರಲ್ಲಿ ಯಾವ ರೀತಿ ವೈಶಿಷ್ಟ್ಯವಾಗಿದೆ, ಸುರಕ್ಷಿತವಾಗಿದೆ ಸರ್? ಹೇಳಬೇಕು ಅಂದ್ರೆ ನಮ್ಮ ಮೆಟ್ರೋ ಎಲ್ಲ ಮೆಟ್ರೋ ಕಂಪೇರ್ ಮಾಡಿಕೊಂಡ್ರೆ ಅತ್ಯುತ್ತಮವಾಗಿ ಉಪಕರಣಗಳಿಂದ ಹಿಡಿದು ಡಿಸೈನ್ ಇಂದ ಹಿಡಿದು ಇಂಜಿನಿಯರಿಂಗ್ ಇಂದ ಹಿಡಿದು ಜನರ ರೆಸ್ಪಾನ್ಸೂ ಅಷ್ಟೇ ತುಂಬಾ ಅತ್ಯುತ್ತಮವಾಗಿ ಒಂದು ಒಳ್ಳೆ ದಿಕ್ಕಿನಲ್ಲಿ ಸಾಗುತ್ತಾ ಇದೆ ಸರ್. ಇದಲ್ದೇನೆ ನಾವು ಜಾಗತಿಕ ಮಟ್ಟದಲ್ಲಿ ಯಾವ್ದು ಬೆಸ್ಟ್ ಪ್ರಾಕ್ಟೀಸಸ್ ಅಳವಡಿಸ್ಕೊಂಡಿದ್ದೀವಿ ಅಂತ ಅಂದ್ರೆ, ಒಂದು ಸಿಂಗಾಪುರ್ ಸರ್. ಸಿಂಗಾಪುರ್ ಏನಕ್ಕೆ ತುಂಬಾ ಮಾದರಿಯಾಗಿದೆ ಅಂದ್ರೆ ಅಲ್ಲಿ ಫ್ಲಡ್ ಅನ್ನೋದು ತುಂಬಾ ಸಾಮಾನ್ಯ ಸರ್. ಇವಾಗ ನಮಗೆ ಹೇಗ್ ಮಳೆ ಬರುತ್ತೆ, ಸಮುದ್ರ ಇದೆ, ಖಂಡಿತ ಖಂಡಿತ ಖಂಡಿತ. ಅವ್ರಿಗೆ ಫ್ಲಡ್ ಅನ್ನೋದು ಡೈಲಿ, ನಮಗೆ ಮಳೆ ಹೇಗೆ ಬೆಂಗಳೂರಲ್ಲಿ ಮಳೆ ಹೇಗೋ ಅಲ್ಲಿ ಫ್ಲಡ್ಸ್ ಅನ್ನೋದು ಹಾಗಿರುತ್ತೆ. ಸೊ ಅದ್ರದ್ದು ಅದು ಫ್ಲಡ್ ಪ್ರೋನ್ ಏರಿಯಾ ಆಗಿರೋದ್ರಿಂದ ಸೊ ಅಲ್ಲಿ ಬ್ಯಾರಿಯರ್ಸ್ ಹೇಗಿಡ್ತಾರೆ, ಹೊಂದ್ಕೊಂಡು ಬದುಕಬೇಕಾಗಿದೆ. ಹೌದು. ಸೊ ಅಲ್ಲಿಂದ ನಾವು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಗಲಿ ಅಲ್ಲಿನ ವ್ಯವಸ್ಥೆನ ನಾವು ಇಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಅವರಷ್ಟು ರೈನ್ಫಾಲ್ ಒಂದು ಆಗಲ್ಲ ಸರ್. ಅದೇ ಪದ್ಧತಿನ ನಾವ್ ಇಲ್ಲಿ ಅಳವಡಿಸ್ಕೊಂಡಿದೀವಿ ಸಿಂಗಾಪುರ್ ಒಂದು. ಮತ್ತೆ ಇನ್ನೊಂದು ಹೈ ಸ್ಟ್ಯಾಂಡರ್ಡ್ ಆಫ್ ಡ್ರೈನೇಜ್ ಇದೆ ಸರ್. ಯೂಶಲಿ ಒಂದು ನಮ್ ಡ್ರೈನೇಜ್ ಅಂದ್ರೆ 6 ಇಂಚ್ 8 ಇಂಚ್ ಅಷ್ಟು ಸೀಪೇಜ್ ಇಟ್ಬಿಡ್ತಾರೆ. ಸೊ ಇಲ್ಲಿ ನಾವು 12 ಇಂಚ್ ಸಿಂಗಾಪುರ್ ಅಲ್ಲಿ ಇದು 12 ರಿಂದ 16 ವರೆಗೂ ಇಟ್ಟಿರ್ತಾರೆ. ಜಸ್ಟ್ ರೈನ್ ವಾಟರ್ ಸ್ಟಾಮ್ಸ್ ಮಳೆ ನೀರು ಬಂದಾಗ ಅಷ್ಟು ಹೋಗೋದಿಕ್ಕೆ ಅಷ್ಟು ವ್ಯವಸ್ಥೆ ಮಾಡಿರ್ತಾರೆ. ಸೊ ಅದ್ರದ್ದು ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಸೊ ಸಿಂಗಾಪುರ್ದ ಒಂದು. ಮತ್ತೆ ಹಾಂಗ್ಕಾಂಗ್ ಮಾದರಿ ಸರ್, ಹಾಂಗ್ಕಾಂಗ್ ಮೆಟ್ರೋ ರೈಲ್ ಸಂಪರ್ಕ. ಅಲ್ಲಿ ನಾವು ಏನ್ ಮಾಡಿದ್ರೆ ವೆದರ್ ಇಂಟಿಗ್ರೇಟೆಡ್ ಆಪರೇಷನ್ ಕಂಟ್ರೋಲ್ ಸೆಂಟರ್ ಅಂತ ಅವ್ರೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಮಳೆ ಬರುತ್ತೆ. ಸೊ ಮಳೆ ಬಂದಾಗ ಆ ಪರಿಸ್ಥಿತಿಗೆ ನಾವು ಹೇಗೆ ಹೊಂದ್ಕೋಬೇಕು, ಮತ್ತೆ ಬೇರೆ ಬೇರೆ ಇವಾಗ ನಮ್ಗೆ ಇವಾಗ ಜಸ್ಟ್ ಹೇಳಿದ್ವಲ್ಲ ಸರ್ ಅಂದ್ರೆ ಬೇರೆ ಇಲಾಖೆಗಳು ಹೇಗೆ ನಾವು ಸಹಕರಿಸ್ಕೊಂಡು ಅದನ್ನ ಮಾಡ್ಕೋಬೇಕು, ಆ ಡ್ರಿಲ್ ಹೇಗ್ ಮಾಡ್ಬೇಕು, ಎಮರ್ಜೆನ್ಸಿ ಡ್ರಿಲ್ ಹೇಗ್ ಮಾಡ್ಬೇಕು. ಹಾಂಗ್ಕಾಂಗ್ ಅಲ್ಲಿ ಆಲ್ರೆಡಿ ಎಲ್ಲ ಈ ಸಂಸ್ಥೆಯ ಇಲಾಖೆಗಳ ಬಂದು ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಒಬ್ಬೊಬ್ಬರು ನೋಡಲ್ ಆಫೀಸರ್ ನೇಮಕವಾಗಿರ್ತಾರೆ ಸರ್, ಆ ಇಲಾಖೆಗೆ ಸಂಪರ್ಕ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಮತ್ತೆ ಇನ್ನೊಂದು ಲಂಡನ್ದು ಅಂಡರ್ಗ್ರೌಂಡ್ ಇದಿದೆ ಸರ್ ಅಲ್ಲಿ, ಅದರಿಂದ ನಾವೇನು ಅಳವಡಿಸ್ಕೋಬಹುದು ಅಂದ್ರೆ ಈ ಕೂಲಿಂಗ್ ದ ಟ್ಯೂಬ್ ಅಂತಾರೆ, ಎಸ್ಪೆಷಲಿ ಅಲ್ಲಿ ಫ್ರಿಕ್ಷನ್ ಆಗುತ್ತೆ ಸರ್. ಏನಕ್ಕೆ ಅಂದ್ರೆ ಒಂದು ಮೆಟ್ರೋ ಬಂದಾಗ ಒಂದು ಖಾಲಿ ಜಾಗದಲ್ಲಿ ಬಂದಾಗ ಒಂದು ವೇಗವಾಗಿ ಬಂದಾಗ ಅಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಂದು. ಎರಡನೇದು ಬಂದು ಹೀಟ್ ಜನರೇಷನ್ ಜಾಸ್ತಿ ಆಗುತ್ತೆ. ಹೀಟ್ ಏನಕ್ಕೆ ಅಂದ್ರೆ ನಾವು ಉಸಿರಾಡೋದ್ರಿಂದ ಗಾಳಿ ಪ್ಲಸ್ ಹ್ಯುಮಿಡಿಟಿ ಇದರಿಂದ ಹವೆ ತರ ಆಗುತ್ತೆ ಸರ್. ಸೊ ನಮಗೆ ಶ್ವಾಸಕೋಶಕ್ಕೂ ಜಾಸ್ತಿ ಲೋಡ್ ಪ್ರೆಷರ್ ಆಗುತ್ತೆ ಅಥವಾ ಲೋಡ್ ಬಿದ್ದಂಗೆ ಅನ್ಸುತ್ತೆ, ಸ್ವಲ್ಪ ಉಸಿರಾಟಕ್ಕೆ ಸಮಸ್ಯೆ ಅನ್ನುತ್ತೆ. ಆ ವಿಚಾರದಲ್ಲಿ ಹೀಟ್ ಅಡಾಪ್ಟೇಷನ್ ಯೋಜನೆಯನ್ನು ನಾವು ಆಕ್ಚುಲಿ ಲಂಡನ್ ಮಾದರಿಯಲ್ಲಿ ಇರೋದನ್ನ ನಾವು ಅಳವಡಿಸ್ಕೊಂಡಿದೀವಿ ಸರ್. ಮತ್ತೆ ಮೆಟ್ರೋ ಅಂದ್ರೇನೆ ಟೋಕಿಯೋ ಅಂದ್ರೆ ಜಪಾನ್, ಜಪಾನ್ ಜಪಾನ್ ಅಗ್ರಜ ಸ್ಥಾನದಲ್ಲಿ ಇದಾರೆ. ಹೊಗಲೆಲ್ಲ ಅರ್ಥ್ ಕ್ವಿಕ್ ಆಗೋದು, ಹೌದು ಹೌದು ಹೌದು ಸರ್. ಅಲ್ಲಿನೂ ಏನಕ್ಕೆ ಮೆಟ್ರೋ ಅಂತಂದ್ರೆ ನಾನು ಮೆಟ್ರೋ ರೈಲ್ ಆಗಲಿ ಅಥವಾ ರೈಲ್ ಸಂಪರ್ಕ ಆಗಲಿ ನಾನು ಟೋಕಿಯೋ ಅಂತ ಮೆನ್ಷನ್ ಮಾಡಲಿಲ್ಲ, ತುಂಬಾ ತಪ್ಪಾಗುತ್ತೆ. ಆ ವಿಚಾರದಲ್ಲಿ ಅಂಡರ್ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್, ಮೆಟ್ರೋ ಅಂದ್ರೇ ಮೆಟ್ರೋ ಕಾಂಗ್ರೆಸ್ ಕೈಂಡ್ ಆಫ್ ಕಾಂಗ್ರೆಸ್ ಅಂದ್ರೆ ಮೆಟ್ರೋಗೆ ಜಾಸ್ತಿ ಆದ್ಯತೆ, ರೈಲು ಸಂಪರ್ಕ ಆದ್ಯತೆ ಕೊಟ್ಟವ್ರೆ ಜಪಾನಿಯರು ಸರ್. ಈ ಜಪಾನಿಯರಲ್ಲಿ ಎಸ್ಪೆಷಲಿ ಟೋಕಿಯೋ ಮಾದರಿಯ ರೈಲು ಸಂಪರ್ಕ, ಅಲ್ಲಿ ಅಂಡರ್ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನು ಪ್ರಾಬ್ಲಮ್ ಅಂತ, ಸಿಂಗಾಪುರ್ ತರನೇ ಸಮಸ್ಯೆ ಸರ್. ಅಲ್ಲಿ ಅರ್ಥಕ್ವೇಕು ಆಗುತ್ತೆ ಸರ್, ಮಳೆನೂ ಬರುತ್ತೆ ಸರ್. ಸೊ ಹಾಗಾಗಿ ಅವ್ರಿಗೆ ಇಮಿಡಿಯೇಟ್ ಆಗಿ ಅಲ್ಲಿನ ನೀರು ಒಳಗಡೆ ಬಂದ್ರು, ಮೆಟ್ರೋ ಅಂಡರ್ಗ್ರೌಂಡ್ ಒಳಗಡೆ ಬಂದ್ರು ಇಮಿಡಿಯೇಟ್ ಆಗಿ ಪಂಪ್ ಮಾಡೋಷ್ಟು ಶಕ್ತಿ ಇದು ಮತ್ತೆ ಸಹಕಾರ ಮತ್ತೆ ಅಷ್ಟು ಸಕ್ಷಮವಾಗಿ ಮಾಡ್ಕೊಂಡಿದ್ದಾರೆ ಸರ್. ಏನಕ್ಕೆ ಈ ತರ ಮಾಡ್ಕೊಂಡಿದ್ದಾರೆ ಇಂಪಾರ್ಟೆಂಟ್ ಅಂತ ನೋಡಿಕೊಂಡ್ರೆ, ಇಲ್ಲಿ ಮಳೆ ನೀರು ಬಂದಿದ ತಕ್ಷಣ ತಿರ್ಗಾ ಅದನ್ನ ಹೇಗೆ ಪಂಪ್ ಔಟ್ ಮಾಡಬೇಕು, ಆ ಉಪಕರಣ ಮತ್ತೆ ಆ ಯೋಜನೆಯಲ್ಲಿ ಅದು ಫ್ಲಡ್ ಪ್ರೂಫ್ ಡಿಸೈನ್ ಮಾಡ್ಕೊಂಡಿದ್ದಾರೆ ಸರ್. ಒಂದು ಇನ್ನೊಂದು ನಮ್ದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಷ್ಟು ಕೇಪಬಲ್ ಆಗಿ ನಾವು ಅಳವಡಿಸ್ಕೊಂಡಿದ್ದೀವಿ, ಸೇಮ್ ಆನ್ ಇಂಜಿನಿಯರಿಂಗ್ ಬೇಸಿಸ್ ನಾವು ಅದನ್ನ ಇಲ್ಲಿ ರೆಪ್ಲಿಕೇಟ್ ಮಾಡಿದೀವಿ. ಇದಲ್ದೇನೆ ನಾವು ಹೇಳಬೇಕು ಅಂತಂದ್ರೆ, ಈ ಸ್ಥಳೀಯ ಹವಾಮಾನ ಮತ್ತೆ ಭೂಬಳಕೆ ಮತ್ತು ಆರ್ಥಿಕ ಸಮಾನಾರ್ಥಿಗಳಿಂದ ನಾವು ಹೊಂದಿಸ್ಕೊಂಡ್ರೆ ನಮ್ಮ ಮೆಟ್ರೋ ರೆಸಿಲಿಯಂಟ್ ಮಾಡೆಲ್ ಸರ್. ಸೊ ಎಲ್ಲ ಉಜ್ವಲವಾಗಿದೆ, ಖಂಡಿತ ಖಂಡಿತ ಇದರಲ್ಲಿ ನಾವು ರೂಪಿಸಿಕೊಂಡಿದ್ದೀವಿ ಸರ್ ಆ ವಿಚಾರದಲ್ಲಿ. ನಿಜ ಹೇಳ್ಬೇಕಂದ್ರೆ ಮೆಟ್ರೋ ಇವತ್ತು ನಮಗೆ ತೀರಾ ಅನಿವಾರ್ಯ, ಮುಂಬರುವ ಪೀಳಿಗೆಗೂ ಕೂಡ ಮೆಟ್ರೋ ಬೇಕೇ ಬೇಕು. ನಾವು ಉಳಿಸಿ ಅದನ್ನ ದೊಡ್ಡದಾಗಿ ಮಾಡಿಟ್ಟು ಹೋಗ್ಲೇಬೇಕು, ಹೌದಲ್ಲ? ಇದೆಲ್ಲ ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಸರ್, ಹೌದು ಸರ್, ಖಂಡಿತ. ಪ್ರತಿಯೊಬ್ಬರೇ ಈಗ ನಮ್ಮ ಮೆಟ್ರೋಗೆ ಸಂಬಂಧಪಟ್ಟಾಗೆ ನಾವೆಲ್ಲ ಮೆಟ್ರೋನ ನಂಬಿಕೊಂಡಿದ್ದೇವೆ, ಉಪಯೋಗಿಸ್ತಾ ಇದ್ದೇವೆ. ನಮ್ಮ ಜನರಿಗೆ, ಸಾರ್ವಜನಿಕರಿಗೆ ತಾವು ಒಂದು ಕಿವಿ ಮಾತನ್ನು ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಮೆಟ್ರೋ ಪ್ರಯಾಣವೇ ನಮ್ಮ ದಿನನಿತ್ಯವಾದ ಕ್ಲೈಮೇಟ್ ಆಕ್ಷನ್ ಸರ್. ನಾವು ಹೇಳಬೇಕಂದ್ರೆ ನಮ್ಮ ಏನ್ ಕೊಡುಗೆ ಮಾಡಬಹುದು ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ಗೆ ಅಂದ್ರೆ, ಮೆಟ್ರೋ ಬಳಸಿ ಸರ್. ಸಾಧ್ಯವಾದಷ್ಟು ಪ್ರೈವೇಟ್ ವಾಹನಗಳನ್ನು ಬಿಟ್ಟು ಮೆಟ್ರೋ ಬಳಸಿದ್ರೆ ಅತ್ಯಂತ ಕ್ಲೈಮೇಟ್ ಆಕ್ಷನ್, ಸಿಂಪಲ್ ಆಗಿ ನಾವೊಂದು ಏನ್ ಮಾಡಬಹುದು, ಕೊಡುಗೆ ಕೊಟ್ಟಂಗೆ ಅಷ್ಟೇ. ಯಾಕಂದ್ರೆ ನಾವು ಇಂಟರ್ನಲ್ ಇದು ಕಂಬಷನ್ ಇಂಜಿನ್ಸ್ ಯೂಸ್ ಮಾಡೋ ಬದಲು ಸಸ್ಟೈನಬಲ್ ಮಾಡೆಲ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಅತ್ಯಂತ ಅವಶ್ಯಕತೆ ಇದೆ. ಪ್ಲಸ್ ಮುಂದೆ ಸಸ್ಟೈನಬಲ್ ಆಗಿರ್ಬೇಕು, ಮುಂದೆ ಮೊಮ್ಮಕ್ಕಳು ಗಾಡಿ ಹವಾಮಾನ ಎಲ್ಲ ನೋಡೋ ರೀತಿಯಲ್ಲಿ ಆ ವಿಚಾರ ಇಟ್ಕೊಂಡು ನಾವು ಆದಷ್ಟು ಮೆಟ್ರೋ ವಾಹನವನ್ನು ಬಳಸ್ರಿ ಅಂತ ಹೇಳಕ್ ಇಷ್ಟಪಡ್ತೀರಿ. ಧನ್ಯವಾದಗಳು ಪೃಥ್ವಿ ಎಂ ಎಸ್ ಅವರೇ. ಪ್ರಸ್ತುತ ನಮ್ಮ ಮೆಟ್ರೋದ ಪರಿಸರ ಮತ್ತು ಭೂ ಸ್ವಾಧೀನ ವಿಭಾಗದ ಹಿರಿಯ ಅಧಿಕಾರಿಗಳಾಗಿ, ನಮ್ಮ ಮೆಟ್ರೋ ನಮ್ಮೆಲ್ಲರ ಮೆಟ್ರೋ, ನಮ್ಮ ಸ್ವಾಭಿಮಾನದ ಮೆಟ್ರೋ ಅಂತ ನಾವು ಹೇಳಬೇಕಾಗುತ್ತೆ. ಬೆಂಗಳೂರು ನಮ್ಮ ಮೆಟ್ರೋದಲ್ಲಿ ದಿನನಿತ್ಯ 10 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲೂ ಕೂಡ ಇದು ಇನ್ನೂ ಹೆಚ್ಚಾಗಬಹುದು. ಹಾಗಾಗಿ ಈ ಒಂದು ಹವಾಮಾನ ಬದಲಾವಣೆಗೆ ತಕ್ಕ ಹಾಗೆ ನಮ್ಮ ಮೆಟ್ರೋ ಕೂಡ ಸುರಕ್ಷಿತ ಕ್ರಮಗಳನ್ನು ಅನುಸರಿಸ್ತಾ ಹೋಗ್ತಾ ಇದೆ. ನಾಗರಿಕರ ಸ್ನೇಹಿಯಾಗಿ ಇದು ಇರಬೇಕು ಅನ್ನೋದು ನಮ್ಮೆಲ್ಲರ ಹಾರೈಕೆಯಾಗಿದೆ. ಆಕಾಶವಾಣಿಗೆ ಬಂದು 10 ಸುರಕ್ಷಿತ ಕ್ರಮಗಳನ್ನು ತಾವು ತಮ್ಮ ಮೆಟ್ರೋ ವತಿಯಿಂದ ಈಗಾಗಲೇ ಅಳವಡಿಸ್ಕೊಂಡಿದ್ದೀರಿ ಅನ್ನೋದ್ರ ಕುರಿತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಹವಾಮಾನ ಬದಲಾವಣೆಯಿಂದ ಆಗುವ ಅನಾಹುತಗಳನ್ನು ತಡೆಯುವ ಮಾರ್ಗಗಳನ್ನು ಕುರಿತು ನಮ್ಮ ಮೆಟ್ರೋ ಹಿರಿಯ ಅಧಿಕಾರಿ ಪೃಥ್ವಿ ಎಂ ಎಸ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿರಂಗದಲ್ಲಿ ಇನ್ನು ಮುಂದೆ ಜನಪದ ಸಂಗೀತ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಸುಗ್ಗಿ ಪದ. ಬಂದು ಬೆಳಗಾವೆಲ್ಲ ಚಿಕ್ಕ ತಂಗಿಯವು ನಾ ಮದುವೆಗೆ, ಚಿಕ್ಕ ತಂಗಿಯವು ನಾ ಮದುವೆಗೆ, ಚಿಕ್ಕ ತಂಗಿಯವು ನಾ ಮದುವೆಗೆ ಬಂದವರೇ ಚಂದಾದ ಪದವ ಹಾಡವರೇ, ಚಂದಾದ ಪದವ ಹಾಡವರೇ. ಬಂದು ಬಳಗಾವೆಲ್ಲ ಚಿಕ್ಕ ಚಿಕ್ಕ ತಂಗ್ಯೌ ನ ಮದುವೆಗೆ, ಚಿಕ್ಕ ತಂಗ್ಯೌ ನ ಮದುವೆಗೆ ಬಂದವರೇ, ಚಂದಾದ ಪದವ ಹಾಡವರೇ. ಅತ್ತಿಗೆ ನಾದಿನಿ ಗಲ್ಲಾವ ಹಿಡಿದು ನಗಿಸವರೆ, ಗಲ್ಲಾವ ಹಿಡಿದು ನಗಿಸಾರೆ, ಗಲ್ಲಾವ ಹಿಡಿದು ನಗಿಸಾರೆ, ಮದುಮಗಳ ಬೆಲ್ಲಾದ ಮಾತಲಿ ನುಡಿಸ್ಯಾರೆ. ಚಿಕ್ಕ ತಂಗ್ಯೌ ನ ಮದುವೆಗೆ, ಚಿಕ್ಕ ತಂಗ್ಯೌ ನ ಮದುವೆಗೆ ಬಂದವರೇ, ಚಂದಾದ ಮೈದುನರೆಲ್ಲ ಭವ ಮೈದುನರೆಲ್ಲ ಬಾಗಿಲ ಚಪ್ಪರಗೆ ಕಟ್ಟವರೇ, ಬಾಗಿಲ ಚಪ್ಪರಗೆ ಕಟ್ಟವರೇ, ನಗು ನಗುತ್ತ ಬೈಲ ತುಂಬೆಲ್ಲ ಕುಣಿದವರೇ, ಚಿಕ್ಕ ತಂಗ್ಯೌ ನ ಮದುವೆಗೆ, ಚಿಕ್ಕ ತಂಗ್ಯೌ ನ ಮದುವೆಗೆ ಬಂದವರೇ, ಚಂದಾದ ಪದವ ಹಾಡವರೇ, ಚಂದಾದ ಪದವ ಒಳಕಲ್ಲು ಗುಡುಗುಡಿಸಿ ಅರೆವ ಖಾರ ಘಮಗುಡಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ನಡುಮನೆಯ ಒಳಕಲ್ಲು ಗುಡುಗುಡಿಸಿ ಅರೆವ ಖಾರ ಘಮಗುಡಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ಬಿಂದಿಗೆಯ ನೆತ್ತಿಯ ಮೇಲೊತ್ತು ತುಂಬು ಗಂಭೀರದಲ್ಲಿ ಹೆಣ್ಣೊಂದು ಬರುವಾಗ, ತುಂಬಿದ ಬಿಂದಿಗೆಯ ನೆತ್ತಿಯ ಮೇಲೊತ್ತು ತುಂಬು ಗಂಭೀರದಲ್ಲಿ ಹೆಣ್ಣೊಂದು ಬರುವಾಗ, ಅವ್ವ ನೆನಪಾದಳು, ಅವ್ವ ನೆನಪಾದಳು, ನೆನಪಾದಳು. ನಡುಮನೆಯ ಒಳಕಲ್ಲು ಗುಡುಗುಡಿಸಿ ಅರೆವ ಖಾರ ಘಮಗುಡಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ಮೇಲೆ ಬೆಲ್ಲ ಬೆರೆಸಿದ ಹಾಲು ಒಳಮನೆಯ ತುಂಬೆಲ್ಲ ನರುಗಂಪು ಬೀರಿರಲು, ತೂಗು ನೆಲುವಿನ ಮೇಲೆ ಬೆಲ್ಲ ಬೆರೆಸಿದ ಹಾಲು ಒಳಮನೆಯ ತುಂಬೆಲ್ಲ ನರುಗಂಪು ಬೀರಿರಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು, ನೆನಪಾದಳು. ನಡುಮನೆಯ ಒಳಕಲ್ಲು ಗುಡುಗುಡಿಸಿ ಅರೆವ ಖಾರ ಘಮಗುಡಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ಮಜ್ಜಿಗೆಯ ಕೊಡಗೋಲು ಹೊಸ ಮಡಕೆಯ ಮೊಸರಲ್ಲಿ ಬೆಳ್ಳೊರೆಯ ವರ ಸೂಸಿ ಹಸಿ ಬೆಣ್ಣೆ ತೆಗೆದಿರಲು, ಮಜ್ಜಿಗೆಯ ಕೊಡಗೋಲು ಹೊಸ ಮಡಕೆಯ ಮೊಸರಲ್ಲಿ ಬೆಳ್ಳೊರೆಯ ಹೊರ ಸೂಸಿ ಹಸಿ ಬೆಣ್ಣೆ ತೆಗೆದಿರಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು, ನೆನಪಾದಳು. ನಡುಮನೆಯ ಒಳಕಲ್ಲು ಗುಡುಗುಡಿಸಿ ಅರೆವ ಖಾರ ಘಮಗುಡಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ನೆತ್ತಿ ಗೊತ್ತಿದ ಬೆಚ್ಚಗಿನ ಹರಳೆಣ್ಣೆ ಗಿನಿ ಜಿನುಗಿನ ಸಲ ಮೇಲಿಳಿದಿರಲು, ಅವ್ವ ನೆನಪಾದಳು, ಅವ್ವ ನೆನಪಾದಳು, ಅವ್ವ ನೆನಪಾದಳು. ಕೂಡಲು ಮೂಡಲ ಸೀಮೆಗೆ ಮಳೆ ಉಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ. ಬೆಟ್ಟ ಗುಡ್ಡಗಳು ನಗುತ್ತಾವೆ, ಬೆಟ್ಟ ಗುಡ್ಡಗಳು ನಗುತ್ತಾವೆ ಹೊತ್ತು ಹಸಿರು ಬಣ್ಣ, ಬೆಟ್ಟ ಗುಡ್ಡಗಳು ನಗುತ್ತಾವೆ ಹೊತ್ತು ಹಸಿರು ಬಣ್ಣ, ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ. ಮುತ್ತಿನ ಹನಿಗಳು ತೂಗಾಡಿ ಸೂರು ಸೂರಿನ ಅಂಚಲ್ಲಿ ಮುತ್ತಿನ ಹನಿಗಳು ತೂಗಾಡಿ ಬೋರ ಮೇಲಿನ ಹೊಸ ನೀರು ಹಳ್ಳದಲ್ಲಿ ಬಳುಕಾಡಿ, ಬೋರೆ ಮೇಲಿನ ಹೊಸ ನೀರು ಹಳ್ಳ ಕೊಳ್ಳದಲ್ಲಿ ಬಳುಕಾಡಿ, ಊರ ಮುಂದಿನ ಓಣಿಯಲ್ಲಿ ತುಂಬಿ ಹರಿದಾವು ಕೆರೆಕೋಡಿ ಕೆರೆಕೋಡಿ, ಊರ ಮುಂದಿನ ಓಣಿಯಲ್ಲಿ ತುಂಬಿ ಹರಿದಾವು ಕೆರೆಕೋಡಿ ಕೆರೆಕೋಡಿ. ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ. ಮರಮರವೆಲ್ಲ ಚಿಗುರೊಡೆದು ನೆಲಕ್ಕೆಲ್ಲ ನೆಳಲಾಯ್ತು, ಮರಮರವೆಲ್ಲ ಚಿಗುರೊಡೆದು ನೆಲಕ್ಕೆಲ್ಲ ನೆಳಲಾಯ್ತು, ಅಚ್ಚನ ಹಸಿರಿನ ಮರದಲ್ಲಿ ಕೋಗಿಲ ಕಂಠ ಕೊಳಲಾಯ್ತು, ಅಚ್ಚನ ಹಸಿರಿನ ಮರದಲ್ಲಿ ಕೋಗಿಲ ಕಂಠ ಕೊಳಲಾಯ್ತು, ಕೋಗಿಲೆ ಕಂಠ ಕೊಳಲಾಯ್ತು, ಕೋಗಿಲ ಕಂಠ ಕೊಳಲಾಯ್ತು, ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ. ದೇವಿಯರ ಗುಡಿಯಲ್ಲಿ ಗಂಟೆ ಜಾಗಟೆ ಮೊಳಗಿದವೋ, ಕೇರ ಬೀದಿಯ ತುಂಬೆಲ್ಲ ತರತರ ಹೂಗಳು ಗಮ್ಮೆಂದೋ, ದೇವದೇವಿಯರ ಗುಡಿಯಲ್ಲಿ ಗಂಟೆ ಜಾಗಟೆ ಮೊಳಗಿದವೋ, ಕೇರ ಬೀದಿಯ ತುಂಬೆಲ್ಲ ತರತರ ಹೂಗಳು ಗಮ್ಮೆಂದೋ, ಹಟ್ಟಿ ಹಟ್ಟಿಯ ಹೊಸಲಲ್ಲಿ ಸಾಲು ದೀಪಗಳು ಬೆಳಗಿದವೋ, ಹಟ್ಟಿ ಹಟ್ಟಿಯ ಹೊಸಲಲ್ಲಿ ಸಾಲು ದೀಪಗಳು ಬೆಳಗಿದವೋ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯುಯ್ತು ನೋಡು ಬಾರಣ್ಣ. ಬೆಟ್ಟ ಗುಡ್ಡಗಳು ನಕ್ಕು ನಗುತ್ತಾವೆ, ಬೆಟ್ಟ ಗುಡ್ಡಗಳು ನಕ್ಕು ನಗುತ್ತಾವೆ ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ, ಮೂಡಲ ಸೀಮೆಗೆ ಮಳೆಯಾಯ್ತು ನೋಡು ಬಾರಣ್ಣ. ಬೆಟ್ಟ ಗುಡ್ಡಗಳು ನಕ್ಕು ನಗುತ್ತಾವೆ ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ, ಹೊತ್ತು ಹಸಿರು ಬಣ್ಣ. ಅನ್ಯಾಯಕಾರರ ಮೆಟ್ಟಿ ಒಂಟಿ ಕಾಲಲಿ ಕುಂಟುತ್ತ ಕಾಳಮ್ಮ ಬರುವಾಗ ನಮ್ಮೂರ ನೆಂಟೆಲ್ಲ ಒಂದಾದು ಅಂದಾದ ಮಂಡ್ಯದ